ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ. ಇಂದು ನಾವು ಬೆದರಿಸುವಿಕೆಯ ಬಗ್ಗೆ ತಿಳಿಯೋಣ. ರಾಹುಲ್ಗೆ ಭಯ ಹಾಗೂ ದುಃಖವಾಗಿದ್ದರಿಂದ ತನ್ನ ಸ್ನೇಹಿತೆ ನೇಹಾಳೊಂದಿಗೆ ಮಾತನಾಡುತ್ತಿಲ್ಲ, ಅವಳೊಂದಿಗೆ ಊಟನೂ ಮಾಡಿಲ್ಲ. ನೇಹಾ ಚಿಂತೆಯಿಂದ ಕೇಳಿದಳು, ರಾಹುಲ್ ಎಲ್ಲಿ ಹೋಗಿದ್ಯಾ? ನನ್ನ ಜೊತೆ ಊಟನೂ ಮಾಡಲಿಲ್ಲ ಇವತ್ತು. ನಿನಗೋಸ್ಕರ ಎಲ್ಲ ಕಡೆ ಹುಡುಕ್ದೆ, ಎಲ್ಲಿದ್ದೆ? ಇಲ್ಲೇ ಹೊರಡ ಕೂತಿದ್ದೆ, ನನಗೆ ಊಟ ಮಾಡುವ ಮನಸ್ಸಿರಲಿಲ್ಲ. ಯಾಕೋ, ಏನಾಯ್ತು? ಆಂಟಿ ಏನಾದರೂ ಹೇಳಿದ್ರಾ? ಆ ಥರ ಏನಿಲ್ಲಪ್ಪ. ಮತ್ತೇನಾಯ್ತು ಹೇಳು. ನೇಹಾ, ಪಕ್ಕದ ಕ್ಲಾಸ್ಗಳ ಸಮೀರ್ ಇದ್ದಾನಲ್ಲ, ಅವನು ಇತ್ತೀಚೆಗೆ ನನಗೆ ತುಂಬ ಕಿರುಕುಳ ಕೊಡ್ತಿದ್ದಾನೆ. ನನ್ನ ಕನ್ನಡಕದ ಬಗ್ಗೆ ಬರೀ ಗೇಲಿ ಮಾಡ್ತಾನೆ. ಇವತ್ತು ಅವನ ಸ್ನೇಹಿತ ನನ್ನ ಮುಖಕ್ಕೆ ಹೊಡೆದ. ಹಾಂ, ಹೌದಾ? ಯಾಕೆ? ದುಡ್ಡು ಕೇಳಿದ್ರು, ನನ್ನ ಹತ್ರ ಏನೂ ಇರಲಿಲ್ಲ, ಅದಕ್ಕೆ ಹೊಡೆದ್ರು. ಅಯ್ಯೋ, ಮ್ಯಾಮ್ಗೆ ಹೇಳಿದ್ಯಾ? ಇಲ್ಲ, ಅವರಿಗೆ ಹೇಳಿದ್ರೆ ಇವರು ನನಗೆ ಇನ್ನಷ್ಟು ತೊಂದರೆ ಕೊಡ್ತಾರೆ. ಆದರೆ ಇದು ಸರಿಯಲ್ಲ. ಅದು ಹೇಗೆ ನಿನ್ನ ಹೊಡಿತಾರೆ? ನಿಂದನೆ ಮಾಡ್ತಾರೆ ಅಪೋಕ್ರಿಗಳು. ನಾನು ಏನು ಮಾಡಲಿ? ನಾಳೆ ನಾವಿಬ್ರು ಮ್ಯಾಮ್ ಹತ್ರ ಹೋಗೋಣ. ನಾನಿರ್ತೀನಿ, ಹೆದರ್ಬೇಡ. ಹಲೋ ನೇಹಾ ಆ್ಯಂಡ್ ರಾಹುಲ್, ಬನ್ನಿ. ಏನಾಯಿತು? ನನ್ನ ಸಹಾಯ ಬೇಕಾ? ಮ್ಯಾಮ್, ಸಮೀರ್ ರಾಹುಲ್ಗೆ ಕೆಲವು ದಿನದಿಂದ ಬಹಳ ತೊಂದರೆ ಕೊಡ್ತಾ ಇದ್ದಾನೆ. ಅವನ ಕನ್ನಡಕದ ಬಗ್ಗೆ ಅವರು ಗೇಲಿ ಮಾಡಿದ್ರು. ನಿನ್ನೆಯಂತೂ ಅವನ ಹತ್ರ ದುಡ್ಡಿಲ್ಲ ಅಂತ ಹೊಡೆದೇ ಬಿಟ್ರು. ನನ್ನ ಹತ್ರ ಬಂದಿದ್ದು ಒಳ್ಳೇದೇ ಆಯಿತು. ಗುಡ್, ನಾಳೆ ಎಲ್ಲರ ಮುಂದೆ ನಾನು ಪ್ರಾರ್ಥನಾ ಸಭೆಯಲ್ಲಿ ಮಾತಾಡ್ತೀನಿ. ಇಂದು ನಾನು ತುಂಬ ಗಂಭೀರವಾದ ವಿಷಯದ ಬಗ್ಗೆ ಮಾತನಾಡ್ತಿದ್ದೀನಿ. ನಮ್ಮ ಶಾಲೆಯಲ್ಲಿ ಕೆಲವು ಮಕ್ಕಳು ತಮ್ಮ ದೇಹ, ಬಟ್ಟೆ ಅಥವಾ ಅವುಗಳ ವಿಷಯವಾಗಿ ಕೆಲವು ವಿದ್ಯಾರ್ಥಿಗಳನ್ನು ಗೇಲಿ ಮಾಡುತ್ತಾರೆ ಅಂತ ಕೇಳ್ಪಟ್ಟೆ. ಅವಮಾನಕರವಾದ ಈ ವರ್ತನೆಗೆ ಬೆದರಿಸುವಿಕೆ ಎಂದು ಕರೆಯುತ್ತಾರೆ. ಇದರಿಂದ ಆ ವ್ಯಕ್ತಿಗೆ ತುಂಬ ಹಿಂಸೆಯಾಗುತ್ತದೆ ಮತ್ತು ಅವರ ಓದಿನ ಮೇಲೂ ಏಕಾಗ್ರತೆ ಕಡಿಮೆಯಾಗುತ್ತದೆ. ಹೌದು ಮ್ಯಾಮ್, ನಮ್ಮ ಕ್ಲಾಸ್ನಲ್ಲೂ ಸಹ ಅನೇಕ ವಿದ್ಯಾರ್ಥಿಗಳು ಒಬ್ಬ ಹುಡುಗಿಯ ಮಾತನಾಡುವ ರೀತಿಯನ್ನು ಗೇಲಿ ಮಾಡ್ತಾರೆ. ಹೌದು, ಇದು ನಮ್ಮ ಶಾಲೆಯಲ್ಲಿ ಬಹಳ ಸಾಮಾನ್ಯವಾಗೋಗಿದೆ. ಯಾರಾದರೂ ನಿಮ್ಮನ್ನಾಡ್ಕೊಂಡ್ರೆ ನಿಮಗೆ ಹೇಗನ್ಸುತ್ತೆ? ಆದರೆ ಮ್ಯಾಮ್, ನಾವು ತಮಾಷೆ ಮಾಡ್ತಿದ್ದೀವಿ ಮತ್ತು ನಮ್ಮ ಸ್ನೇಹಿತರ ಮೇಲೆ ಜೋಕ್ ಮಾಡುವುದು ಬಹಳ ಸಾಮಾನ್ಯ. ಹೌದು ಮಗು, ಸ್ನೇಹಕ್ಕಾಗಿ ಆರೋಗ್ಯಕರ ಹಾಸ್ಯವೂ ಒಳ್ಳೆಯದು, ಆದರೆ ಮಿತಿ ಮೀರಿದ್ರೆ ಅದು ಹಾನಿಕರ. ಬೇರೆಯವರು ನಿನಗೆ ತೊಂದರೆ ಕೊಟ್ಟರೆ ನಿನ್ಗೆ ಹೇಗನ್ಸುತ್ತೆ ಒಂದ್ಸತಿ ಯೋಚಿಸು. ಆದರೆ ಮ್ಯಾಮ್, ನಾವು ಕೇವಲ ಸ್ನೇಹಿತರಾಗಿದ್ರೆ? ಹೌದು, ನೀವೆಲ್ಲರೂ ಸ್ನೇಹಿತರೆ. ಹಾಗಂದ ಮಾತ್ರಕ್ಕೆ ಪೀಡಿಸುವುದು, ಜೋಕ್ ಮಾಡುವುದಾಗಲಿ ಮಾಡಬಾರ್ದು. ಇದರಿಂದ ಬೇರೆಯವ್ರಿಗೆ ತುಂಬ ಬೇಸರ ಆಗುತ್ತೆ ಅಲ್ವಾ? ಹೌದು ಮ್ಯಾಮ್, ನಾವು ಇದನ್ನು ಈಗ ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ನಮ್ಮ ಸ್ನೇಹಿತರನ್ನು ಪೀಡಿಸುವುದಿಲ್ಲ ಮತ್ತು ಯಾರಾದರೂ ಅದನ್ನು ಮಾಡುತ್ತಿದ್ದರೆ ನಾವು ಅವರನ್ನು ತಡೆಯುತ್ತೇವೆ ಅಥವಾ ಶಿಕ್ಷಕರ ಬಳಿ ಹೋಗಿ ಅದರ ಬಗ್ಗೆ ದೂರು ಕೊಡ್ತೀವಿ. ಮ್ಯಾಮ್, ಇಂದು ನಿಮ್ಮ ಮಾತಿನ ನಂತರ ಸಮೀರ್ ಮತ್ತು ಅವನ ಸ್ನೇಹಿತರು ರಾಹುಲ್ ಬಗ್ಗೆ ಗೇಲಿ ಮಾಡೋದನ್ನು ನಿಲ್ಲಿಸಿದ್ರು. ಸಮೀರ್ನ ಇನ್ನೊಬ್ಬ ಸ್ನೇಹಿತ ಇನ್ನೂ ಗೇಲಿ ಮಾಡಿದಾಗ ಅನೇಕ ಮಕ್ಕಳು ಅವನನ್ನು ಅಡ್ಡಿಪಡಿಸಿದರು ಮತ್ತು ಅದರ ಬಗ್ಗೆ ದೂರನ್ ಕೂಡ ಕೊಟ್ಟರು. ನಾವು ನಮ್ಮ ಶಾಲೆಯಲ್ಲಿ ಅಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡಲೇಬೇಕು ಹಾಗೂ ಹೆಚ್ಚು ಬರೆಯಬೇಕು. ಇದರಿಂದಾದರೂ ಹೆಚ್ಚಿನ ಜನರಿಗೆ ಮಾಹಿತಿ ಸಿಗುತ್ತೆ. ಖಂಡಿತ, ನಾನು ಪ್ರಾಂಶುಪಾಲರೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡ್ತೀನಿ. ಹಿಡನ್ ಪಾಕೆಟ್ಸ್ ಅರ್ಪಿಸುವ ಪಾಕೆಟ್ ಶಾಲಾ.